ಇವತ್ತಿನ ದಿವಸದಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ರೈತರಿಗೆ ನಾವು ರೇಷ್ಮೆ ಬೆಳಿತೀವಿ, ನಮ್ಗೆ ಆ ತಕ್ಕನಾಗಿ ಗೂಡಿಗೆ ಬೆಲೆ ಸಿಕ್ಕಿಲ್ಲ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ವಾಸ್ತವ ಕೂಡ. ಕಾರಣ ಇದಕ್ಕೆ ಹುಡ್ಕೊಂಡು ಹೋದ್ರೆ ನಮ್ಮ ಒಟ್ಟಾರೆ ಈಗಿನ ಸದ್ಯದ ಪರಿಸ್ಥಿತಿ, ಕೊರೋನಾ ಬಂದು ಇಷ್ಟೆಲ್ಲ ಸಮಸ್ಯೆ ಆಗಿರುವಂತಹ ಪರಿಸ್ಥಿತಿಯಲ್ಲಿ ರೈತ ಬಾಂಧವರಿಗೆ ಬೆಳೆದಿರತಕ್ಕಂತ ಬೆಳೆಯನ್ನ ಪಡೆದು ನೂಲನ್ನ ಬಿಚ್ಚುವಂತ ರೀಲರ್ಸ್ ಅಂತ ಹೇಳ್ತೀವಿ, ಅವರು ಮಾಡುವಂತ ನೂಲಿಗೆ ಬೇಡಿಕೆ ಇಲ್ಲದೆ ಇರುವಂತದ್ದು, ಅಂದ್ರೆ ವಸ್ತ್ರವನ್ನಾಗಿ ಮಾಡೋದಕ್ಕೆ ಮಗ್ಗದವರಿಗೆ ಸಾಧ್ಯ ಆಗದೆ ಇರುವಂತದ್ದು. ಯಾಕಂತಂದ್ರೆ ವಸ್ತ್ರವನ್ನಾಗಿ ಮಾಡಿ ರೇಷ್ಮೆ ಬಟ್ಟೆಯನ್ನ ಮಾಡಿದ ನಂತರ ಅದಕ್ಕೆ ಹೇಗೆ ನಮ್ಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಮತ್ತೆ ಮದುವೆ ಮುಂಜಿಗಳಲ್ಲಿ ರೇಷ್ಮೆಯನ್ನು ಉಪಯೋಗಿಸ್ತಾ ಇದ್ರು. ಈಗಿನ ವಾತಾವರಣದಲ್ಲಿ ಅದು ಕಡಿಮೆ ಆಗಿರೋ ಕಾರಣಕ್ಕೆ ಒಟ್ಟಾರೆ ಪ್ರಪಂಚದಾದ್ಯಂತ ಅದಕ್ಕೆ ಬೇಡಿಕೆ ಸದ್ಯದಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೀಗಾಗಿ ರೈತ ಬಾಂಧವರಿಗೆ ಅದು ಸ್ವಲ್ಪ ಕಷ್ಟ ಅನಿಸ್ತದೆ. 150 ರೂಪಾಯಿ 1 kg ಗೂಡಿದೆ ಸರ್, 200 ರೂಪಾಯಿ ಬಯೋಲ್ಟಿನ್ ಇದೆ, ಹೇಗೆ ನಾವು ರೇಷ್ಮೆಯನ್ನು ಮಾಡೋದು ಅನ್ನೋದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನಾನು ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದು ಏನಂತಂದ್ರೆ, ಇದು ತಾತ್ಕಾಲಿಕ ಅಷ್ಟೇ, ಮುಂದಿನ ದಿವಸಗಳಲ್ಲಿ ನಮ್ಗೆ ಉತ್ತಮ ಬೆಲೆ ಇದ್ದೇ ಇರುತ್ತೆ. ಕಾರಣ ಏನಂತಂದ್ರೆ ನಮ್ಗೆ ಬೇಡಿಕೆ ಇದ್ದೇ ಇದೆ. ನಮ್ಮ ದೇಶಕ್ಕೆ ನಾವು ನೋಡ್ಕೊಂಡಾಗ ನಮ್ಗೆ ಸುಮಾರು 35,000 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆ ಬೇಕಾಗುತ್ತೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಹೊರಗೆ ಬಳಸ್ಕೊಳ್ಳೋದಕ್ಕೆ ಅಂತೇಳಿ. ಆದ್ರೆ ಉತ್ಪಾದನೆ ಆಗ್ತಿರೋದಂತದ್ದು ಕೇವಲ 32,000 ಮೆಟ್ರಿಕ್ ಟನ್ ಅಷ್ಟು ಮಾತ್ರ. ನಮ್ಗೆ ಬೇಕಾಗಿರುವಂತ ಇನ್ನ 3-4,000 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆಯನ್ನ ನಾವು ಬೇರೆ ದೇಶಗಳಿಂದ ಆಮದನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ರೇಷ್ಮೆಗೆ ಬೇಡಿಕೆ ಬೆಲೆ ಇದ್ದೇ ಇರುತ್ತೆ. ತಾತ್ಕಾಲಿಕವಾಗಿ ಈಗಿರತಕ್ಕಂತ ಸಮಸ್ಯೆಗೆ ನಾವು ಶಾಶ್ವತವಾಗಿ ಹೇಗೆ ಪರಿಹಾರವನ್ನ ಕಂಡುಹಿಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಈ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂತ ತಾಂತ್ರಿಕತೆಗಳು ಏನಪ್ಪಾ ಅಂತಂದ್ರೆ, ಕಡಿಮೆ ಖರ್ಚಿನಲ್ಲಿ ರೇಷ್ಮೆ ಕೃಷಿಯನ್ನ ಹೇಗೆ ಮಾಡುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಮ್ಗೆ ರೇಷ್ಮೆ ಕೃಷಿ ಅಂದ ತಕ್ಷಣ 2 ವಿಭಾಗಗಳು ಬರುತ್ತೆ. ಒಂದು ಹಿಪ್ಪನೇರಳೆ ಬೇಸಾಯ, ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ. ಹಿಪ್ಪನೇರಳೆ ಬೇಸಾಯದಲ್ಲಿ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಹೆಚ್ಚು ನಿಗಾವನ್ನ ವಹಿಸಬೇಕಾಗ್ತದೆ. ಕಾರಣ ಏನಪ್ಪಾ ಅಂತಂದ್ರೆ, ಸೊಪ್ಪು ಉತ್ಪಾದನೆಗೆ ನಾವು 30-40% ನಾವು ಖರ್ಚನ್ನ ಮಾಡ್ತಾರಂತ ಪರಿಸ್ಥಿತಿಯಲ್ಲಿ ಅದನ್ನ ಕಡಿಮೆ ಮಾಡ್ಕೊಂಡಾಗ, ಅಂತಂದ್ರೆ 1 kg ಗೂಡು ಉತ್ಪಾದನೆಗೆ ಈಗಿರುವ 200-250 ರೂಪಾಯಿ, ಅಂದ್ರೆ 200-250 ರೂಪಾಯಿ ನಮಗೆ ಖರ್ಚಾಗುತ್ತೆ ಅನ್ನೋದು ತಜ್ಞರ ಒಂದು ಲೆಕ್ಕಾಚಾರ ಇದೆ. ರೈತರು ಅದೇ ಹೇಳ್ತಾರೆ. ಆದ್ರೆ ಕಡಿಮೆ ಖರ್ಚನ್ನ ಮಾಡ್ಕೊಂಡಾಗ ನಮ್ಗೆ ಆ ಒಂದು ಗೂಡಿನ ಉತ್ಪಾದನೆಯ ಒಂದು ಹಣ ವ್ಯಯ ಮಾಡೋದನ್ನ ಕಡಿಮೆ ಮಾಡ್ಕೊಂಡಾಗ ಹೆಚ್ಚಿನ ಲಾಭ ಅಥವಾ ನಮ್ಗೆ ಪೂರಕವಾದಂತ ಒಂದು ರೇಷ್ಮೆ ಕೃಷಿಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಇದೇನು ಕಡಿಮೆ ಖರ್ಚಿನ ಒಂದು ರೇಷ್ಮೆ ಕೃಷಿ ಹೇಗ್ ಮಾಡೋದು ಅನ್ನೋದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ನಮ್ಮ ಹಿಪ್ಪನೇರಳೆ ಬೇಸಾಯದಲ್ಲಿ ಒಟ್ಟಾರೆ ವಾರ್ಷಿಕವಾಗಿ 8 ಟನ್ ಪ್ರತಿ ಎಕರೆಗೆ ತಿಪ್ಪೆ ಗೊಬ್ಬರವನ್ನ ಕೊಡಬೇಕು ಅಂತ ಹೇಳ್ತೀವಿ. ಇದು ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿ ನಮ್ಮ ರೈತ ಬಾಂಧವರು ಹೇಗೆ ಕೊಡೋದು, ಅಷ್ಟದ್ದು ನಾವು ಅದಕ್ಕೆ ಹೇಗೆ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ಬಂಡವಾಳ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಉತ್ತರ ನಮ್ಮಲ್ಲೇ ಇದೆ. ನಾವು ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಒಂದು ಮಾತಿನಂತೆ, ನಮ್ಮಲ್ಲಿ ಬೆಳೀತಕ್ಕಂತ ಹಿಪ್ಪನೇರಳೆ ತ್ಯಾಜ್ಯ ಏನಿದೆ ಆ ಬೆಳೆಯ ನಂತರದಲ್ಲಿ ಅದನ್ನ ನಾವು ಸೂಕ್ತವಾಗಿ ಬಳಸ್ಕೊಂಡಾಗ ಮಾತ್ರ ಅದರಿಂದ ಲಾಭವನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. 1 ಎಕರೆಗೆ ಸುಮಾರು 10-12 ಟನ್ನಷ್ಟು ನಮ್ಗೆ ರೇಷ್ಮೆ ಹುಳು ಸಾಕಾಣಿಕೆ ನಂತರ, ಅಂದ್ರೆ ರೆಂಬೆಗಳಾಗಿರ್ಬೋದು, ಉಳಿಕೆ ಸೊಪ್ಪಾಗಿರ್ಬೋದು, ಮತ್ತೆ ರೇಷ್ಮೆ ಹುಳುವಿನ ಹಿಕ್ಕೆ, ಇದು ನಮಗೆ ಸಿಗುತ್ತೆ. ಇದನ್ನ ನಾವು ಸರಿಯಾಗಿ ಇವತ್ತಿನ ದಿವಸದಲ್ಲಿ ಬಳಸ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ನಾವು ಹೋಲಿಕೆ ಮಾಡಿದಾಗ ಇದನ್ನ ಬಳಸ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನ ನಾವು ನೋಡ್ಕೊಂಡಾಗ, ನಮ್ಮ ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಬಹಳ ಕಡಿಮೆ ಇದೆ, 0.5% ಕಡಿಮೆ ಇದೆ. ಇದು ನಮ್ಮ ಹುಳುವಿನ ಮೇಲೆ, ಅಂದ್ರೆ ಸೊಪ್ಪು ನಾವು ಹುಳುಗೆ ಕೊಟ್ಟಾಗ ಅದರ ಮೇಲೆ ಪರಿಣಾಮ ಬೀರಿ ರೋಗ ರುಜಿನಗಳಿಗೆ ತುತ್ತಾಗುವಂತ ಪ್ರಮೇಯಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಬೆಳೆಯನ್ನ ಕಳೆದುಕೊಳ್ಳುವಂತದ್ದು ಜಾಸ್ತಿ ಇರುತ್ತೆ. ಅಲ್ಲಿ ನಮ್ಗೆ ಗೋಚರಿಸುವಂತದ್ದು, ನಮ್ಮ ತೋಟವನ್ನ ನಾವು ಯಾವಾಗ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಕಡಿಮೆ ಖರ್ಚಿನಲ್ಲಿ ನೋಡ್ಕೊಂಡಾಗ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಡ್ರೆಂಚಿಂಗ್ ಮಲ್ಚಿಂಗ್ ಅನ್ನೋ ಪದ್ಧತಿ, ಅಂತಂದ್ರೆ ಸ್ಥಾನಿಕವಾಗಿ ಕಾಂಪೋಸ್ಟ್ ಮಾಡುವಂಥದ್ದು. ನಮ್ಮ 22 ತೋಟದಲ್ಲಿಯೇ ನಾವು ಕಾಂಪೋಸ್ಟ್ ಅನ್ನ ಮಾಡ್ಕೊಂಡಾಗ ಅಲ್ಲಿಂದ ದೊರೆತಕ್ಕಂತಹ ಪೋಷಕಾಂಶಗಳಾಗಿರ್ಬೋದು ಅದು ಬೆಳೆಗಳಿಗೆ ಅಲ್ಲಿ ನೇರವಾಗಿ ಸಿಗುತ್ತೆ, ಬೇರುಗಳ ಮುಖಾಂತರ ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ನಮ್ಗೆ ಕಳೆಗಳು ಬರೋದನ್ನ ಕೂಡ ತಡಿಬಹುದು. ಮತ್ತೆ ಪ್ರಮುಖವಾಗಿ ನೀರು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ. ಹೀಗಾಗಿ ನಮ್ಗೆ ಮಳೆ ಬಂದಾಗ ನಾವು ಚೆನ್ನಾಗಿ ಒಂದು 1.5 ಅಡಿ ಆಳಕ್ಕೆ ಉಳುಮೆಯನ್ನ ಮಾಡಿಕೊಂಡು ನಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲಾ ತ್ಯಾಜ್ಯಗಳನ್ನ, ರೇಷ್ಮೆ ತ್ಯಾಜ್ಯ ಅಷ್ಟೇ ಇಲ್ಲ, ಎಲ್ಲಾ ತ್ಯಾಜ್ಯವನ್ನ ನಾವು ಸರಿಯಾಗಿ ಬಳಸ್ಕೊಂಡು ಅದನ್ನ ನಾವು ಆ ಒಂದು ಸಾಲುಗಳ ಮಧ್ಯೆ, ಈಗೇನು ಜೋಡಿ ಸಾಲು ಅಂತ ಹೇಳ್ತೀವಲ್ಲ, ಒಂದು ಜೋಡಿ ಸಾಲಿನಲ್ಲಿ ನಮ್ಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 3 ಅಂತರ ಇರುತ್ತೆ, ಅಂದ್ರೆ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ. ಆ ಸಾಲಿನಲ್ಲಿ ನಾವು ಈ ಟ್ರೆಂಚಿಂಗ್ ಮಲ್ಚಿಂಗ್ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮ್ಗೆ ಅಲ್ಲಿ ಸ್ಥಾನಿಕವಾಗಿ ನಮ್ಗೆ ಕಾಂಪೋಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ರೈತ ಬಾಂಧವರಿಗೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ನಮ್ಗೆ ಈ ರೇಷ್ಮೆ ಕಡ್ಡಿ ಎಷ್ಟು ಬೇಗ ಕೊಳತು ಗೊಬ್ಬರ ಆಗೋದಿಲ್ಲ, ಅದನ್ನ ಹೇಗೆ ನಾವು ಕಳಿಸುವಂತದ್ದು ಅಂತೇಳಿ. ಸೊ ಅದಕ್ಕೆ ನಾವು ಪ್ರಮುಖವಾಗಿ ಕೃಷಿ ವಿಶ್ವವಿದ್ಯಾನಿಲಯದಿಂದ ಹುಳು ಸಾಕಾಣಿಕೆ ನಂತರ ಸಿಗ್ತಕ್ಕಂತ ಎಲ್ಲ ತ್ಯಾಜ್ಯವನ್ನ ಆ ರೆಂಬೆಗಳನ್ನ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದನ್ನ ನಾವು ಭೂಮಿಗೆ ಸೇರಿಸುವ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯ ನಮ್ಮ ಸೂಕ್ಷ್ಮ ಜೀವಿ ಶಾಸ್ತ್ರ ವಿಭಾಗದಿಂದ ಸಿಗ್ತಕ್ಕಂತ ಕಾಂಪೋಸ್ಟ್ ಕಲ್ಚರ್ ಅನ್ನೋ ಒಂದು ಪೌಡರ್ ಇದೆ. ಇದು ಜೀವಾಣುಗಳ ಮಿಶ್ರಣ, ಇದರಲ್ಲಿ 4 ಜೀವಾಣುಗಳ ಮಿಶ್ರಣ ಇರುತ್ತೆ. ಈ ಒಂದು ಜೀವಾಣುಗಳ ಮಿಶ್ರಣವನ್ನ ನಾವು ಬಳಸ್ಕೊಂಡಾಗ ಅಂದ್ರೆ 1 ನಷ್ಟು ಬೇಕಾದಂತ ತ್ಯಾಜ್ಯ ಏನಿರುತ್ತೆ ಅದಕ್ಕೆ ನಾವು 1 kg ನಾವು ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ಬಳಸ್ಕೊಂಡ್ರೆ, ಅಂದ್ರೆ ಒಂದು ಸಗಣಿ ನೀರಿನಲ್ಲಿ ನಾವು ಕಲಸ್ಬಿಟ್ಟು ಅದ್ರ ಮೇಲೆ ನಾವು ಸಿಂಪರಣೆ ಮಾಡ್ಕೊಂಡ್ರೆ, ಅಂದ್ರೆ ಸ್ಥಾನಿಕವಾಗಿ ಆ ತೋಟದಲ್ಲೇ ನಾವು ಹಾಕೊಂಡಾಗ ಅದು ಅಲ್ಲಿ ಬೇಗ ಕರಗಿ ಗೊಬ್ಬರ ಆಗುತ್ತೆ. ನಾವು ಸಾಮಾನ್ಯವಾಗಿ ನೋಡಿರ್ಬೋದು ರೈತರು ಹುಳು ಸಾಕಾಣಿಕೆ ನಂತರ ರೇಷ್ಮೆ ಇಕ್ಕೆ ಅಥವಾ ಪಿಚ್ಕೆ ಅಂತ ಹೇಳ್ತೀವಿ ಅದನ್ನ ಮತ್ತೆ ಸೊಪ್ಪನ್ನ ಬೇರ್ಪಡಿಸಿ ತಿಪ್ಪೆಗುಂಡಿಗೆ ಹಾಕ್ತಾರೆ, ಕಡ್ಡಿಗಳನ್ನ ರಸ್ತೆ ಬದಿಯಲ್ಲೇ ರೋಡ್ ಸೈಡ್ ಬಿಟ್ಬಿಡ್ತಾರೆ, ಅದು ಬೇಗ ಕಳೆಯೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಆ ನಿಟ್ಟಿನಲ್ಲಿ ಅದನ್ನ ಸಣ್ಣ ತುಂಡು ತುಂಡುಗಳಾಗಿ ಮಾಡಿ ಈ ಕಾಂಪೋಸ್ಟ್ ಕಲ್ಚರ್ ಏನಿದೆ ಅದನ್ನ ಬಳಸ್ಕೊಂಡಾಗ ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಪ್ರಾಯೋಗಿಕವಾಗಿ ನಾವು ಕಂಡುಕೊಂಡಿದ್ದೀವಿ ಮತ್ತು ರೈತರ ಜಮೀನಲ್ಲಿ ಕೂಡ ಅಳವಡಿಸ್ಕೊಂಡಾಗ ಇದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದನ್ನ ಬರೀ ಕಾಂಪೋಸ್ಟ್ ಕಲ್ಚರ್ 1 kg 80 ಮಾತ್ರ ನಮ್ಗೆ ಖರ್ಚು ಬರುತ್ತಷ್ಟೇ. ಸೊ ಹೀಗಾಗಿ ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಜಮೀನಲ್ಲೇ ನಮ್ಮ ಹಿಪ್ಪನಹಳ್ಳಿ ತೋಟದಲ್ಲೇ ಗೊಬ್ಬರವನ್ನ ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದೇನೆ ಈಗ ಇತ್ತೀಚೆಗೆ ಬಂದಿರತಕ್ಕಂತ ರಾಷ್ಟ್ರೀಯ ಸಾವಯವ ಸಂಸ್ಥೆ ಹೊರತಂದಿರತಕ್ಕಂತ ವೇಸ್ಟ್ ಡಿಕಾಂಪೋಸರ್ ಅಂತ ಇದೆ, ವೇಸ್ಟ್ ಡಿಕಾಂಪೋಸರ್ ಅಂತ. ಇದು ಕೇವಲ 20 ಒಂದು ಬಾಟಲ್ ಸಿಗುತ್ತೆ. ಆ 20 ಬಾಟಲ್ ನ ತಗೊಂಡು ನಾವು 200 ಸಗಣಿ ನೀರು ಬಗ್ಗಡಕ್ಕೆ ಒಂದು ನೀಲಿ ಟ್ಯಾಂಕ್ ಬರುತ್ತಲ್ಲ ಅದಕ್ಕೆ ನಾವು 20 ಕೊಟ್ಟು ತೆಗೆದುಕೊಂಡಂತ ವೇಸ್ಟ್ ಡಿಕಂಪೋಸರ್ ನ ಹಾಕಿ 1 ನಾವು ಬಿಟ್ಟಾಗ ಅದರ ಮೇಲೆ ನೊರೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಒಂದು ನೀರನ್ನ ನಾವು ಹನಿ ನೀರಾವರಿ ಮುಖಾಂತರ ಅಥವಾ ಸೋಸಿ ಅಥವಾ ನಾವು ನೇರವಾಗಿ ನಾವು ನೀರು ಕೊಡುವ ಜೊತೆಗೆ ಕೊಟ್ಟಾಗ ಗಿಡಗಳಿಗೆ ನೇರವಾಗಿ ಪೋಷಕಾಂಶಗಳು ದೊರೆತಾಗುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯವನ್ನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಕರಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಈ ವರ್ಷದ ಅಡಿಯಲ್ಲಿ ಹೀಗಾಗಿ ರೈತ ಬಾಂಧವರು ಪ್ರಮುಖವಾಗಿ ನಾವು ಸೊಪ್ಪಿನ ಗುಣಮಟ್ಟವನ್ನ ಕಾಯ್ಕೊಂಡಾಗ ಮಾತ್ರ ನಾವು ಒಳ್ಳೆಯ ರೇಷ್ಮೆ ಗೂಡನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. ಕಾರಣ ಏನಂತಂದ್ರೆ ನಮ್ಮ ಎಲ್ಲ ಮಣ್ಣು ಪರೀಕ್ಷೆಯನ್ನ ಮಾಡಿದಾಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಣ್ಣಿನ ಪರೀಕ್ಷೆಯನ್ನ ಮಾಡಿದಾಗ 0.5% ಕಡಿಮೆ ಸಾವಯವ ಇಂಗಾಲ ಇದೆ. ಅದು 0.5 ಅಂದ್ರೆ 0.5 ಹೆಚ್ಚಿಗೆ ಇರಬೇಕು ಅಂತ ಹೇಳ್ತೀವಿ. ಬೇರೆ ದೇಶಗಳಲ್ಲಿ ನಾವು ನೋಡುವಾಗ ರೇಷ್ಮೆಯಲ್ಲಿ ಬಹಳ ಉತ್ಕೃಷ್ಟವಾಗಿ ರೇಷ್ಮೆಯನ್ನು ಬೆಳೀತಕ್ಕಂತ ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಥೈಲ್ಯಾಂಡ್ ನಲ್ಲಿ ಆಗಿರ್ಬೋದು, ಅದು 1% ಹೆಚ್ಚು ಸಾವಯವ ಇಂಗಾಲವನ್ನ ಅವರ ಮಣ್ಣಿನಲ್ಲಿ ಇದೆ. ಅಂದ್ರೆ ಸಾವಯವ ಪದಾರ್ಥ ಜಾಸ್ತಿ ಇದೆ. ಸೊ ಹೀಗಾಗಿ ನಾವು ಸಾವಯವ ಪದಾರ್ಥಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು. ಹೀಗಾಗಿ ನಾವು ಈ ಕಾಂಪೋಸ್ಟ್ ಕಲ್ಚರ್ ಅಥವಾ ಈ ವೇಸ್ಟ್ ಡಿಕಾಂಪೋಸರ್ ನ ಬಳಸಿ ಬೇಗ ಅದನ್ನ ಕಳಿಸಿ ಗೊಬ್ಬರವನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ರೈತರು ದಯವಿಟ್ಟು ಯೋಚನೆ ಮಾಡಿ ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು. ಸ್ಥಾನಿಕವಾಗಿ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ಮುಖ್ಯವಾಗಿ ಸೊಪ್ಪು ಉತ್ಕೃಷ್ಟವಾಗಿ ಬೆಳಿಬೇಕಾಗ್ತದೆ. ಸೊಪ್ಪು ಉತ್ಕೃಷ್ಟವಾಗಿ ಬೆಳೆದಾಗ ಅದು ಒಳ್ಳೆಯ ಹುಳುಗಳಿಗೆ ಒಳ್ಳೆಯ ಆಹಾರವಾಗಿ ಒಳ್ಳೆಯ ಗೂಡು ಬೆಳಿಲಿಕ್ಕೆ ಒಂದು ಪೂರಕವಾದ ಒಂದು ವಾತಾವರಣ ಸಿಗುತ್ತೆ. ಈಗ ನಾವು ಬೇರೆ ದೇಶಕ್ಕೆ ಹೋಲಿಸಿದ್ರೆ ಅಲ್ಲಿ 1 kg ರೇಷ್ಮೆ ಗೂಡಿನ ಉತ್ಪಾದನೆಗೆ 12-13 kg 1 kg ಗೂಡನ್ನ ಉತ್ಪಾದನೆ ಮಾಡುವಂತ ಒಂದು ಪದ್ಧತಿ ಇದೆ. ಆದ್ರೆ ನಮ್ಮ ದೇಶದಲ್ಲಿ ನಾವು 20 kg ನಷ್ಟು ಸೊಪ್ಪು ಕೊಟ್ಟಾಗ ಮಾತ್ರ 1 kg ಗೂಡನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಈ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಉತ್ಕೃಷ್ಟವಾದ ಸೊಪ್ಪನ್ನ ಬೆಳಿಲಿಕ್ಕೆ ಸಾಧ್ಯತೆ ಆಗುತ್ತೆ. ನಂತರದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಹಿಪ್ಪುನೇರಳೆಯನ್ನ ಬೆಳೆಯುವ ಪದ್ಧತಿಯನ್ನು ಕೂಡ ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬೇಕಾಗಿದೆ. ಅಂತಂದ್ರೆ ನಾವು ಈಗ ಜೋಡಿ ಸಾಲು ಪದ್ಧತಿಯಲ್ಲಿ ಇದ್ರೆ 1 ಸಾಲಿಗೆ 6 ಅಂತರ ಅಥವಾ 8 ಅಂತರ ಅಥವಾ 10 ಅಂತರದಲ್ಲಿ ನಾವು ತರಗಡ್ಡಿಯಿಂದ ಮರಗಡ್ಡಿಗೆ ಮಾರ್ಪಾಡು ಆಗ್ಬೇಕಾಗಿದೆ. ಅಂತಂದ್ರೆ ಮರಗಡ್ಡಿಯಾಗಿ ಮರವಾಗಿ ರೇಷ್ಮೆಯನ್ನ ಅಂದ್ರೆ ನಮ್ಗೆ ಕೈಗೆಟುಕುವ ಸೊಪ್ಪಿನ ರೀತಿಯಲ್ಲಿ ಬೆಳೆಸ್ಕೊಂಡಾಗ ಮಾತ್ರ ನಮ್ಗೆ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಅಂತ ಹೇಳಕ್ ಬಯಸ್ತೇನೆ. ಕಾರಣ ಏನಪ್ಪ ಅಂತಂದ್ರೆ, ನಮ್ಗೆ 6-6 ಅಥವಾ 8 ಅಥವಾ 10 ನಾವು ಹಾಕೊಂಡಾಗ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ. ಮತ್ತೆ ಆ ಒಂದು ಕಡಿಮೆ ನೀರಿನ ಕೊಟ್ಟಾಗೂ ಸಹಿತ ಅಥವಾ ಮಳೆಯಾಶ್ರಿತದಲ್ಲೂ ಸಹಿತ ನಾವು ವರ್ಷ ಪೂರ್ತಿ ನಾವು ಹಿಪ್ಪನೇರಳೆಯನ್ನ ಬೆಳೆದು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಹೀಗಾಗಿ ಈಗ ರೇಷ್ಮೆ ಇಲಾಖೆ ಆಗಿರ್ಬೋದು ಮತ್ತೆ ಕೇಂದ್ರ ರೇಷ್ಮೆ ಮಂಡಳಿ ವತಿಯಿಂದ ಆಗಿರ್ಬೋದು ಈಗ ಮರಗಡ್ಡಿ ಆಗಿ ರೇಷ್ಮೆ ಬೆಳಿಲಿಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯೋಚನೆ ಮಾಡಿ ಈಗ ಆಲ್ರೆಡಿ ಜೋಡಿಸಾಲು ಪದ್ಧತಿ ಇದ್ರೆ ಒಂದು ಸಾಲನ್ನ ತೆಗೆದಾಗ 6-6 ನಮ್ಗೆ ಸಾಲ ಸಿಕ್ಕುತ್ತೆ. ಈ ನಿಟ್ಟಿನಲ್ಲಿ ನಾವು ಹಿಪ್ಪನೇರಳೆಯನ್ನ ಹಾಕೊಳ್ಬೇಕಾಗ್ತದೆ. ಮತ್ತೆ ರೇಟ್ ಇಲ್ಲ ಅಂತೇಳಿ ಸಾಕಷ್ಟು ರೈತರು ಬೇರೆ ಬೆಳೆಗಳಿಗೆ ಪರ್ಯಾಯವಾಗಿ ಇದನ್ನ ಕಿತ್ತು ಹಾಕುವಂತದ್ದು ಅಥವಾ ಬೇರೆ ಏನಾದ್ರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಡಿ. ಯಾಕಂತಂದ್ರೆ ರೇಷ್ಮೆ ಕೃಷಿಯನ್ನ ನಾವು ಸಮಗ್ರವಾಗಿ ನೋಡಿದಾಗ ಬೇರೆ ಜಿಲ್ಲೆಗಳಲ್ಲಿ, ನಾವು ಉದಾಹರಣೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನೋಡಿದಾಗ ಅಲ್ಲಿಯ ರೈತ ಬಾಂಧವರು ಯಾವತ್ತೂ ಕೂಡ ರೇಷ್ಮೆಯನ್ನು ಕಿತ್ತಾಕೋದಿಲ್ಲ. ಅಲ್ಲಿ ಏನಂತಂದ್ರೆ ರೇಟ್ಗೆ ತಕ್ಕನಾಗಿ ವ್ಯವಸಾಯನ ಮಾಡಿಕೊಂಡು ಸೊಪ್ಪನ್ನ ಬೆಳೆಸ್ಕೊಂಡು ಹುಳು ಸಾಕಾಣಿಕೆ ಮಾಡ್ತಾರೆ. ಆದ್ರೆ ನಮ್ಮ ಹಳೆ ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿ ರೈತರು ಈಗ ರೇಟ್ ಇದ್ದಾಗ ಮಾಡ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಆ ಬೆಳೆನ ತೆಗೆದ್ಬಿಟ್ಟು ಬೇರೆ ಬೆಳೆಗೆ ಹೋಗುವಂತ ಒಂದು ಪ್ರಮೇಯ ಕಂಡುಕೊಳ್ತಾರೆ. ಸೊ ಅದಕ್ಕೆ ಉತ್ತರ ಅಲ್ಲ. ಯಾಕಂತಂದ್ರೆ ನಾವು ಸಮಗ್ರವಾಗಿ ಯೋಚನೆ ಮಾಡಿದಾಗ ಹಿಪ್ಪನೇರಳೆ ಕೃಷಿ ಅಥವಾ ರೇಷ್ಮೆ ಕೃಷಿಯಿಂದ ಸಾಕಷ್ಟು ಲಾಭಗಳನ್ನ ನಾವು ಮಾಡ್ಕೊಳ್ಬಹುದು. ಈಗಾಗಲೇ ನಾನು ತಿಳಿಸಿದಂಗೆ ಕಡಿಮೆ ಖರ್ಚಿನಲ್ಲಿ ಒಂದು ಹಿಪ್ಪನೇರಳೆ ಬೆಳೆಯೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ. ಜೊತೆಗೆ ಕಡಿಮೆ ಖರ್ಚಿನ ಹಿಪ್ಪನೇರಳೆ ಸೊಪ್ಪಿಗೆ ಬರತಕ್ಕಂತ ಕೀಟಗಳನ್ನ ನಿರ್ವಹಣೆ ಮಾಡೋದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈ ವರ್ಷದ ಅಂತ್ಯಕ್ಕೆ ನಾವು ಏನು ಒಂದು ರಾಮಬಾಣವಾಗಿ ಎಲ್ಲದಕ್ಕೂ ಎಲ್ಲಾ ಕೀಟಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ನಾವು DDVP ಡೈಕ್ಲೋರೋವಾಸ್ ಅಂತ ಏನ್ ಹೇಳ್ತೀವಿ, ನುವಾನ್ ಅಂತೇಳಿ ಏನು ನಮ್ಮ ರೈತರು ಬಳಸ್ತಾ ಇದ್ದಾರೆ, ಅದು ಸರ್ಕಾರ ಅದನ್ನ ಹಿಂಪಡೆಯುತ್ತೆ. ಹಿಂಗಾಗಿ ನಾವು ಅದನ್ನ ಮುಂದಿನ ದಿವಸಗಳಲ್ಲಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಪರ್ಯಾಯವಾಗಿ ಇರತಕ್ಕಂತ ಜೈವಿಕ ಮೂಲಗಳಿಂದ ಮಾತ್ರ ಎಲ್ಲಾ ಕೀಟಗಳನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಪ್ರಮುಖವಾಗಿ ಜೈವಿಕ ಕೀಟ ನಿಯಂತ್ರಣ ವಿಭಾಗ ಏನಿದೆ ಮೈಸೂರಿನ ರೇಷ್ಮೆ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಪೂರಕವಾಗಿ ರೈತರಿಗೆ ಆ ಒಂದು ಕೀಟಗಳು ಸಿಗುವ ಹಾಗೆ, ಅಂದ್ರೆ ಪರತಂತ್ರ ಜೀವಿಗಳು ಮತ್ತೆ ಪರಭಕ್ಷಕ ಕೀಟಗಳು ರೈತರಿಗೆ ಸಿಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಚಾಮರಾಜನಗರದಲ್ಲೂ ಕೂಡ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಸಂಸ್ಥೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರೈತರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅದನ್ನ ರೈತರು ಅಳವಡಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ಪ್ರಮುಖವಾಗಿ ನಮ್ಗೆ ಇನ್ನು ಮುಂದಿನ ದಿವಸಗಳಲ್ಲಿ ಕಾಣಿಸ್ಕೊಳ್ಳುವಂತದ್ದು ಕೀಟ ಅಂತಂದ್ರೆ ಎಲೆ ಸುರುಳಿ ಕೀಟ ಬಹಳಷ್ಟು ಕಾಣಿಸ್ಕೊಳ್ಳುತ್ತೆ. ಸೆಪ್ಟೆಂಬರ್ ಇಂದ ಹಿಡಿದು ನಮಗೆ ನೆಕ್ಸ್ಟ್ ಮುಂದಿನ ಫೆಬ್ರವರಿವರೆಗೂ ಈ ಒಂದು ಹಂತದಲ್ಲಿ ಆ ಕೀಟವನ್ನ ನಿರ್ವಹಣೆ ಮಾಡೋದು ಜೈವಿಕವಾಗಿ ಹೇಗಪ್ಪ ಅಂತಂದ್ರೆ, ನಾವು ಮುಳ್ಳಿಂದ ತೆಗೆದ ಹಾಗೆ ಈ ಒಂದು ಕೀಟವನ್ನ ನಿರ್ವಹಣೆ ಮಾಡ್ಬೇಕಂತಂದ್ರೆ ಟ್ರೈಕೋಕಾರ್ಡ್ಸ್ ಅಂತ ಹೇಳ್ತೀವಿ, ಟ್ರೈಕೋಡ್ರಾಮ ಕಿಲೋನಿಸ್ ಅಂತೇಳಿ. ಸಾಕಷ್ಟು ರೈತರು ಟ್ರೈಕೋಗ್ರಾಮ ಟ್ರೈಕೋಡರ್ಮಾಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟ್ರೈಕೋಗ್ರಾಮ ಕಾರ್ಡ್ಸ್ ಅಥವಾ ಟ್ರೈಕೋ ಕಾರ್ಡ್ಸ್ ಅಂತ ಹೇಳ್ತೀವಿ. ಈ ಕಾರ್ಡ್ಗಳು ನಮ್ಮ ಪೋಸ್ಟ್ ಕಾರ್ಡ್ ಮಾದರಿಯಲ್ಲಿ ಸಿಗುತ್ತೆ. ಇದು ನಮ್ಮ ಕೇಂದ್ರೀಯ ರೇಷ್ಮೆ ಸಂಶೋಧನಾ ಸಂಸ್ಥೆಯ ಹುಳು ನಿರ್ವಹಣಾ ಅಂದ್ರೆ ಪೀಡೆ ನಿರ್ವಹಣಾ ಘಟಕದಲ್ಲಿ ಸಿಗುತ್ತೆ, ಅಂದ್ರೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಲ್ಯಾಬೊರೇಟರಿ ಅಂತ ಹೇಳ್ತೀವಿ. ಅಲ್ಲಿಂದ ನಾವು ಪಡ್ಕೊಳ್ಬಹುದು. ಒಂದು ಕಾರ್ಡ್ ಬಂದು 12 ತುಂಡುಗಳನ್ನಾಗಿ ಮಾಡಿ ಹಿಪ್ಪನೇರಳೆ ಸೊಪ್ಪಿನ ಎಲೆಗಳ ಕೆಳಗೆ ಇದನ್ನ ನಾವು ಕಟ್ಟಿದಾಗ ಅಲ್ಲಿಂದ ಬರತಕ್ಕಂತ ಹುಳುಗಳು ನಮ್ಮ ಒಂದು ಎಲೆ ಸುರುಳಿ ಕೀಟವನ್ನ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನ ಎಷ್ಟು ಪ್ರಮಾಣದಲ್ಲಿ ಕಟ್ಟಬೇಕು ಅಂತಂದ್ರೆ 1 ಎಕರೆಗೆ 4 ಈ ಒಂದು ಟ್ರೈಕೋಗ್ರಾಮ ಕಿಲೋನಿಸ್ ಕಾರ್ಡ್ಗಳನ್ನ ಅಥವಾ ಟ್ರೈಕೋ ಕಾರ್ಡ್ಗಳನ್ನ ಕಟ್ಟಬೇಕಾಗ್ತದೆ. 1 ಎಕರೆಗೆ 4 ಕಾರ್ಡ್ ನಂತೆ 4 ವಾರ ಕಟ್ಟಿದಾಗ ಈ ಒಂದು ಜೈವಿಕ ಹತೋಟಿ ಪೀಡೆಗಳ ಸಂಖ್ಯೆ ಜಾಸ್ತಿಯಾಗಿ ಆ ಒಂದು ಪ್ರಮುಖವಾಗಿ ಕಾಡ್ತಕ್ಕಂಥ ಎಲೆ ಸುರುಳಿ ಕೀಟದ ಒಂದು ಬಾಧೆಯನ್ನ ಹತೋಟಿಯಲ್ಲಿ ತರಬಹುದು. ಪ್ರಮುಖವಾಗಿ ಮೊದಲೇ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಾಗ ನಾವು ಅದನ್ನ ಚಿವಿಟ್ ಬಿಟ್ಟು ಅದನ್ನ ನಾಶಪಡಿಸಿದ್ರೆ ಅಲ್ಲಿಗೆ ಹತೋಟಿ ಮಾಡಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಈ ರೀತಿ ಜೈವಿಕ ಹತೋಟಿಗೆ ಹೋಗ್ಬೇಕಾಗ್ತದೆ. ಜೊತೆಗೆ ಈಗ ನಾವು ನುವಾನ್ ಸರ್ಕಾರದ ಹಿಂಪಡಿತಾ ಇದೆ ಅಥವಾ ಬ್ಯಾನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ನಲ್ಲ, ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಜಾಸ್ತಿ ಬೇವಿನ ಎಣ್ಣೆಯನ್ನ ಉಪಯೋಗಿಸ್ಬೇಕಾಗ್ತದೆ. ಯಾಕಂತಂದ್ರೆ ನಾವು ಸಾವಯವ ಪದ್ಧತಿಯಲ್ಲಿ ಇಂಥ ಒಂದು ಕ್ರಮವನ್ನು ಅಳವಡಿಸ್ಕೊಂಡ್ರೆ ನಮ್ಗೆ ಮುಂದೆ ಹಿಪ್ಪನೇರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಬೇವಿನ ಎಣ್ಣೆ ಅಜರ್ಡಿಡಕ್ಟಿನ್ ಅಂತ ಏನ್ ಸಿಗುತ್ತೆ ಅದು 2 ಪ್ರಮಾಣದಲ್ಲಿ ಸಿಗುತ್ತೆ. ಒಂದು 10,000 PPM ಅಂತ ಸಿಗುತ್ತೆ. ಅದನ್ನ 3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. 5,000 PPM ನ ಪ್ರಮಾಣದ ಖರೀದಿ ಮಾಡಿದ್ದೆ ಆದ್ರೆ ಅದರ ಬಂದು ನೀವು 5 ML ಪ್ರತಿ ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಈ ರೀತಿ ನಾವು ಸಮಗ್ರವಾಗಿ ರೇಷ್ಮೆ ಇಪ್ಪನೆರಳಿಗೆ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳನ್ನ ನಿರ್ವಹಣೆ ಮಾಡಬಹುದಾಗಿದೆ. ಜೊತೆಗೆ ಈಗಾಗಲೇ ಪರತಂತ್ರ ಜೀವಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಟ್ರೈಕೋಕಾರ್ಡ್ಸ್ ಅಂತೇಳಿ, ಅದು ಎಲೆ ಸುಳಿ ಕೀಟ ನಿರ್ವಹಣೆಗಾಗಿ. ಅದೇ ರೀತಿ ತುಕ್ರ ಅಂತ ಏನು ಹೇಳ್ತೀವಿ, ಅದಕ್ಕೆ ಬರ್ತಕ್ಕಂತ ಒಂದು ಹಿಟ್ಟು ತಿಗಣೆ ಏನು ಬಿಳಿದು ಉಣ್ಣೆ ಏನಿರುತ್ತೆ ಆ ತಿಗಣೆಯನ್ನ ಹತೋಟಿ ಮಾಡ್ಲಿಕ್ಕೆ ಇನ್ನೊಂದು ಪರತಂತ್ರ ಜೀವಿಯನ್ನ ನಾವು ಬಿಡುಗಡೆ ಮಾಡಬಹುದು. ಅದು ಗುಲ್ಗಂಜಿ ಹುಳ ಅಂತ ಹೇಳ್ತೀವಿ ನಾವು. ಆ ಗುಲ್ಗಂಜಿ ಹುಳವನ್ನ ಅದನ್ನು ಕೂಡ ಕೇಂದ್ರೀಯ ರೇಷ್ಮೆ ಸಂಶೋಧನಾ ಸಂಸ್ಥೆ ವತಿಯಿಂದ ಅವರು ಉತ್ಪಾದನೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಅದು ಒಂದು ಎಕರೆಗೆ 250 ಅಂದ್ರೆ 250 ಗುಲ್ಗಂಜಿ ಹುಳುಗಳನ್ನ ನಾವು ಬಿಡುಗಡೆ ಮಾಡಿದಾಗ ಅದು ಈ ಒಂದು ಹಿಟ್ಟು ತಿಗಣೆಯನ್ನ ತಿಂದು ನಾಶ ಪಡ್ತಿರ್ತದೆ. ಈ ಒಂದು ಹಿಟ್ಟು ತಿಗಣೆ ಇದೆ ಅಥವಾ ತುಕ್ರಾದಿಂದ ಬರ್ತಾ ಇದೆ ಅಂತ ಹೇಗೆ ಕಂಡುಹಿಡಿಬಹುದು ಅಂತಂದ್ರೆ, ನಾವು ಆ ಹುಳುವನ್ನ ತೆಗೆದುಕೊಂಡು ಒಂದು ಬಿಳಿ ಹಾಳೆಯಲ್ಲಿ ಒಸುಕಿದಾಗ ನಮ್ಗೆ ಒಂದು ಗುಲಾಬಿ ಬಣ್ಣದ ಒಂದು ಬಣ್ಣ ಬರುತ್ತೆ. ಅವಾಗ ಅದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ, ಅದು ನಮ್ಗೆ ತುಕ್ರ ರೋಗವನ್ನ ಹರಡುವಂತ ಕೀಟ ಇದೆ ಅಂತೇಳಿ. ಇದು ಕೀಟಗಳ ನಿರ್ವಹಣೆ ಆಯ್ತು. ಜೊತೆಗೆ ಇತ್ತೀಚೆಗೆ ಸಾಕಷ್ಟು ರೈತರು ನಮ್ಗೆ ವಾಟ್ಸ್ಆಪ್ ಮುಖಾಂತರ ಅಥವಾ ಫೋನ್ ಮುಖಾಂತರ ಕೇಳುವಂತದ್ದು ಏನಂದ್ರೆ, ನಮ್ಮ ಇಪ್ಪನೇರಳೆ ಬೆಳೆಗಳು ಕುಂಠಿತ ಆಗ್ತಾ ಇದೆ, ಸಾಕಷ್ಟು ಒಂಥರ ರೋಗತರ ಬರ್ತಾ ಇದೆ ಅಂದ್ಬಿಟ್ಟು ಫೋಟೋಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಲಘು ಪೋಷಕಾಂಶಗಳ ಕೊರತೆ ಇದೆ. ಹೀಗಾಗಿ ದಯವಿಟ್ಟು ರೈತ ಬಾಂಧವರು ಲಘು ಪೋಷಕಾಂಶಗಳ ನಿರ್ವಹಣೆಯನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಜಿಂಕ್ ಸಲ್ಫೇಟ್ ಆಗಿರ್ಬೋದು ಮತ್ತೆ ಬೋರಾನ್ ಆಗಿರ್ಬೋದು, ನಾವು ತಿಪ್ಪೆ ಗೊಬ್ಬರ ಕೊಡುವಾಗ ಅದರ ಜೊತೆ ಮಿಶ್ರಣ ಮಾಡಿ ಕೊಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ರೈತರು ಈ ಎಲ್ಲಾ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ಇಪ್ಪನೇರಳೆ ಬೇಸಾಯವನ್ನ ನಾವು ಕಡಿಮೆ ವೆಚ್ಚದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿಕೊಂಡಾಗ ನಮ್ಗೆ ಗೂಡಿನ ಬೆಲೆ ಏನೇ ಇದ್ರು ಕೂಡ ನಾವು ತಡೆದುಕೊಳ್ಳುವ ಶಕ್ತಿ ನಮ್ಗೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಆದಷ್ಟು ಕಡಿಮೆ ವೆಚ್ಚದ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಇಪ್ಪನೇರಳೆ ಒಂದು ಕೃಷಿಯಲ್ಲಿ. ಅದೇ ರೀತಿ ರೇಷ್ಮೆ ಹುಳು ಸಾಕಾಣಿಕೆಗೆ ನಾವು ಬಂದಾಗ, ರೇಷ್ಮೆ ಹುಳು ಸಾಕಾಣಿಕೆಯನ್ನ ಪ್ರಮುಖವಾಗಿ ಈ ಹಂತದಲ್ಲಿ ನಾವು ಮಾಡ್ಬೇಕಾದ್ರೆ, ಈಗ ನಾವೆಲ್ಲ ಹೇಳ್ತೀವಿ ಬೈವೋಲ್ಟೈನ್ ಬೆಳೀರಿ, ದ್ವಿತಳಿ ತಳಿಗಳನ್ನೇ ಬೆಳೀರಿ. ಅದರಲ್ಲೂ ಪ್ರಮುಖವಾಗಿ ಈಗ ಹೆಚ್ಚಾಗಿ ನಾವು ರೈತ ಬಾಂಧವರು ಉಪಯೋಗಿಸ್ತಾ ಇರುವಂತದ್ದು ಪ್ರಮುಖವಾಗಿ ಡಬಲ್ ಹೈಬ್ರಿಡ್ ತಳಿಯನ್ನ ಬೆಳೀಲಿಕ್ಕೆ ಹೇಳ್ತೀವಿ. ಆದ್ರೆ ಸಾಕಷ್ಟು ನಮ್ಮ ಹಳೆ ಮೈಸೂರಿನ ರೈತರು, ನಮ್ಮ ಚಾಮರಾಜನಗರ ಜಿಲ್ಲೆಯ ರೈತರಾಗಿರ್ಬೋದು ಮೈಸೂರಾಗಿರ್ಬೋದು, ನಾವು ಬೈವೋಲ್ಟೈನ್ ಬೆಳೀಲಿಕ್ಕೆ ಹಿಂದೆಟ್ ಹಾಕ್ತಾರೆ. ಕಾರಣ ಏನು ಅಂತ ನಾವು ಕೇಳಿದಾಗ, ನಮ್ಗೆ ಸಿಬಿನೇ ಸಾಕು ಸರ್, ಕ್ರಾಸ್ ಬ್ರೀಡೇ ನಮ್ಗೆ ಚೆನ್ನಾಗಿ ಬೆಳ್ಕೊಳ್ತೀವಿ, ಅದೇ ಸಾಕು ನಮ್ಗೆ, ಅದಕ್ಕಿಂತ ಒಂದು 50 ರೂಪಾಯಿ ರೇಟ್ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಯಾಕೆ ಇಷ್ಟು ಕಷ್ಟ ಕೊಡ್ಬೇಕು, ಅದು ಮತ್ತೆ ಬೆಳೆ ಹೋದ್ರೆ ಹೇಗೆ ಅನ್ನೋದನ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಬಿಟ್ಟೆ, ದಯವಿಟ್ಟು ಕ್ರಾಸ್ ಬ್ರೀಡ್ ಬೆಳೆಯೋದನ್ನ ಬಿಟ್ಟು, ಅಂತಂದ್ರೆ ಕೋಲಾರ್ ಗೋಲ್ಡ್ ಅಂತ ಏನ್ ಹೇಳ್ತೀವಿ ಆ ತಳಿಯಿಂದ ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಬರ್ಬೇಕಾಗತ್ತೆ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು HF ಅಂತೇಳಿ ಹಸು ಸಾಕಾಣಿಕೆಯಲ್ಲಿ ಹೋಲ್ಸ್ಟೈನ್ ಫ್ರಿಷನ್ ಅಂತ ಹೇಳ್ತೀವಿ, ಸೀಮೆ ಹಸು ಅಂತ ಹೇಳ್ತೀವಿ. ಆ ಸೀಮೆ ಹಸು ಸಾಕಾಣಿಕೆಯನ್ನ ನಾವು ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ರೇಷ್ಮೆ ಹುಳುಗಳಿಗೆ ಸ್ವಲ್ಪ ವ್ಯವಸ್ಥೆಯನ್ನ ಮಾಡಿಕೊಟ್ಟಾಗ ರೇಷ್ಮೆ ಹುಳನ್ನ ಪ್ರಮುಖವಾಗಿ ಈ ದ್ವಿತಳಿಯನ್ನ ಬೈವೋಲ್ಟೈನ್ ಅನ್ನ ಬಹಳ ಲಾಭದಾಯಕವಾಗಿ ಮಾಡ್ಕೊಳ್ಬಹುದು. ಯಾಕೆ ಈ ಬಯೋಲ್ಟೈನ್ ಬಗ್ಗೆ ಹೆಚ್ಚಾಗಿ ನಾವು ಒತ್ತು ಕೊಡಬೇಕು ಅಂತಂದ್ರೆ, ನಮ್ಗೆ ಒಟ್ಟಾರೆ ಉತ್ಪಾದನೆ ಆಗ್ತಾ ಇರತಕ್ಕಂತ ಕಚ್ಚಾ ರೇಷ್ಮೆಯ ಗುಣಮಟ್ಟ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವತ್ತವರೆಗೂ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ನಾವು ಬೆಳಿತಕ್ಕಂತ ರೇಷ್ಮೆ ಎಲ್ಲ ನಮ್ಗಿನ 2A 3A ಗ್ರೇಡ್ ಅಲ್ಲೇ ಇದ್ದೀವಿ. ನಮ್ಗೆ ಹೆಚ್ಚಿನ ಒಂದು ಗುಣಮಟ್ಟದ ರೇಷ್ಮೆಯನ್ನ ಉತ್ಪಾದನೆ ಮಾಡಬೇಕು, ಒಂದೇ ತರನಾದ ಎಳೆಯಾದಂತ ರೇಷ್ಮೆ ದಾರವನ್ನ ನಾವು ತೆಗಿಬೇಕು ಅಂತಂದ್ರೆ, ಮತ್ತೆ ಪ್ರಮುಖವಾಗಿ ನಾವು ರೆಂಡಿಟ ಅಂತ ಹೇಳ್ತೀವಿ, ಅಂತಂದ್ರೆ 1 kg ರೇಷ್ಮೆ ಕಚ್ಚಾ ರೇಷ್ಮೆಯನ್ನ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಬೈವೋಲ್ಟೈನ್ ಬೆಳೆದಾಗ 5 kg ಗೂಡಿನಿಂದ 1 kg ರೇಷ್ಮೆನ ತೆಗಿಬಹುದು. ಆದ್ರೆ ಅದೇ ನಾವು ಕ್ರಾಸ್ ಬ್ರೀಡ್ ಇಂದ ಕೋಲಾರ್ ಗೋಲ್ಡ್ ಅನ್ನ ಬೆಳೀತಾ ಇದ್ದೀವಿ, ಅದರಿಂದ 7-8 kg 1 kg ರೇಷ್ಮೆಯನ್ನ ತೆಗಿಲಿಕ್ಕೆ ಆಗತ್ತೆ. ಹೀಗಾಗಿ ಕಡಿಮೆ ಗೂಡಿನ ಬಳಸಿ ನಾವು ಉತ್ತಮ ಗುಣಮಟ್ಟದ ರೇಷ್ಮೆಯನ್ನ ತೆಗಿಲಿಕ್ಕೆ ಬಯೋವೋಲ್ಟೈನ್ ಒಂದೇ ಮಾರ್ಗ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಬೇಡಿಕೆ ಸಿಗ್ಬೇಕು, ಮತ್ತೆ ನಾವು ಆ ಒಂದು ನಿಟ್ಟಿನಲ್ಲಿ ಎಚ್ಚರ ವಹಿಸಿ ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡ್ಬೇಕು ರೈತ ಬಾಂಧವರು ಅಂದ್ರೆ ಬಯೋವೋಲ್ಟೈನ್ಗೆ ಬರಲೇಬೇಕು. ಇದರಲ್ಲೂ ಕೂಡ 1 ವರ್ಷ ನಾವು ಇದನ್ನ ಬೆಳೆದಿದ್ದೆ ಆದ್ರೆ 2ನೇ ವರ್ಷದಿಂದ ರೈತ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ನಾವು ಬಿತ್ತನೆ ಗೂಡಿಗೆ ನಮ್ಮನ್ನ ನಾವು ಮಾರ್ಪಾಡು ಮಾಡ್ಕೊಂಡಾಗ ಇನ್ನೂ ಹೆಚ್ಚಿನ ಅನುಕೂಲ ಲಾಭ ಸಿಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ನಮ್ಮ ಚಾಮರಾಜನಗರದಲ್ಲಿ ಈ ನಿಟ್ಟಿನಲ್ಲಿ ಹೆಜ್ಜೆನಿಟ್ಟು ಬಿತ್ತನೆ ಗೂಡಿನ FC1 ಮತ್ತೆ FC2 ಅನ್ನ ಬೆಳಿಲಿಕ್ಕೆ ಈಗ ಮುಂದೆ ಬಂದಿದ್ದಾರೆ. ಅದು ಈ ಡಬಲ್ ಹೈಬ್ರಿಡ್ ಅನ್ನ ತಂದೆ ತಾಯಿ ಅಂತ ಹೇಳ್ಬೋದು. ಆ ತಳಿಗಳನ್ನ ಬೆಳಿಲಿಕ್ಕೆ ಈಗ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೈಸೂರಿನ ಜಿಲ್ಲೆಯ ರೈತ ಬಾಂಧವರು ಕೂಡ ಮೊದಲು ಬೈವೋಲ್ಟೈನ್ ಬೆಳಿಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ವರ್ಷ ನಾವು ಅದರಲ್ಲಿ ಅನುಭವ ತೆಗೆದುಕೊಂಡ ನಂತರ ಬಿತ್ತನೆ ಗೂಡನ್ನು ಬೆಳಿಲಿಕ್ಕೆ ನಾವು ಮುಂದೆ ಹೋದ್ರೆ ಅದಕ್ಕೆ ಉತ್ತಮವಾದಂತಹ ಬೆಲೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಚಂದ್ರಶೇಖರ್ ಕಳಿಮನಿ ಅವರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಮೌಲ್ಯವರ್ಧನೆಯನ್ನ ಕುರಿತಾಗಿ, ಹಾಗೇನೆ ಮಳೆಗಾಲದಲ್ಲಿ ಇವುಗಳ ನಿರ್ವಹಣೆ ಏನ್ ಮಾಡಬೇಕು, ಬೈವೋಲ್ಟೇನ್ ಸೇರಿದಂಗೆ ಏನ್ ಮಾಡಬೇಕು ಅನ್ನೋದ್ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ. ಇಷ್ಟೊತ್ತು ನೀವ್ ಏನ್ ಮಾಹಿತಿಯನ್ನ ನೀವು ನೀಡಿದ್ದೀರಿ, ಖಂಡಿತ ಯಾರು ನಿರಾಶರಾಗಬೇಕಾದಂತಹ ಸಂದರ್ಭ ಇಲ್ಲ. ಇದು ಕೋವಿಡ್ 19 ಸಂದರ್ಭ ಏನಿದೆ, ಇದು ಸಾಗಿ ಹೋಗುವಂತಹ ಒಂದು ಸಂದರ್ಭ, ಇದು ಯಾವಾಗ್ಲೂ ಹೀಗೆ ಇರಲ್ಲ. ಹಾಗಾಗಿ ನಿರಾಶೆಯಿಂದ ಏನಾದ್ರೂ ಮನ ಪರಿವರ್ತನೆ ಮಾಡ್ಕೊಂಡಿದ್ರೆ ಅವ್ರು ವಾಪಸ್ ರೇಷ್ಮೆ ಕೃಷಿಗೆ ಅಂತವರು ಬರೋ ಪ್ರಯತ್ನ ಮಾಡ್ಲಿ. ಜೊತೆಗೆ ಕೆಲವೊಂದು ಮಾರ್ಪಾಡುಗಳನ್ನ ನೀವು ಶಿಫಾರ್ಸು ಮಾಡಿದ್ದೀರಿ, ಅದನ್ನ ಅವರು ಅನುಸರಿಸಿದ್ದೆ ಆದ್ರೆ ಖಂಡಿತ ನಿರಂತರವಾಗಿ ಗುಣಮಟ್ಟದ ಉತ್ಪಾದನೆಯನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಉಪಯುಕ್ತವಾದಂತಹ ಹಾಗೂ ಯೋಚನೆ ಮಾಡಬೇಕಾದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ. ಅದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ, ವಿಶೇಷವಾಗಿ ರೇಷ್ಮೆ ಬೆಳೆಗಾರರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಚಂದ್ರಶೇಖರ್ ಕಳ್ಳಿಮನಿ ಅವರೇ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಸುಲಭ ವೆಚ್ಚದಲ್ಲಿ ರೇಷ್ಮೆ ಕೃಷಿಯಲ್ಲಿ ನಿರ್ವಹಣೆ ಹಾಗೂ ಮೌಲ್ಯವರ್ಧನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಚಂದ್ರಶೇಖರ ಎಸ್ ಕಳ್ಳಿಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ನವೀನ ತಾಂತ್ರಿಕತೆಯಲ್ಲಿ ಅಣಬೆ ಕೃಷಿಯನ್ನು ಕುರಿತು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಹರದನಹಳ್ಳಿಯಲ್ಲಿ ಅಣಬೆ ಉದ್ಯಮ ನಡೆಸುತ್ತಿರುವ ಎಚ್ಕೆ ಕುಶನ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 80 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಜುಲೈ 28ರಂದು ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8277931719. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30ರಂದು ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8277931316 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿಯಾಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಆಸೆ ಸಣ್ಣಾರ ಎಡಬಲದಿ ಇಟ್ಟವನು ಮೂಕ್ನಳ್ಳಿ ಮಾರಂಗೆ ತೂಪಾವ ಕೊಟ್ಟವನು ಬಸವಾಸೆ ಸಣ್ಣಾರ ಎಡಬಲದಿ ಇಟ್ಟವನು ಮೂಕ್ನಳ್ಳಿ ಮಾರಂಗೆ ತೂಪಾವ ಕೊಟ್ಟವನು ಭೂಮಿಯ ಹಾಸ್ಕೊಂಡು ಆಕಾಶ ಹೊತ್ಕೊಂಡ ಪಾರಿ ಮಲೆಯ ಪ್ರಾಣ ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು ಸೂಜು ಮಲ್ಲಿಗೆ ಬಲ್ಲಿ ಚೆಂಡು ತಮ್ಮಿಯವನು ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು ಸೂಜು ಮಲ್ಲಿಗೆ ಬಲ್ಲಿ ಚೆಂಡು ತಮ್ಮಿಯವನು ಸುರಗಿ ಸಂಪಿಗೆ ಮೇಲೆ ಒತ್ತಿ ಹೊರಗೋನು ಮರುಗದವನ ವಸತಿ ಹೊದ್ದು ಮರಗೋನು ಸುರಗಿ ಸಂಪಿಗೆ ಮೇಲೆ ಒತ್ತಿ ಹೊರಗೋನು ಮರುಗದವನ ವಸತಿ ಹೊದ್ದು ಮರಗೋನು ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ ಮರಿದೇವಾ ಮಾದೇವಾ ಮಾಯಗಾರ ಮಾದಪ್ಪ ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು ಸೂಜು ಮಲ್ಲಿಗೆ ಬಲ್ಲಿ ಚೆಂಡು ತಮ್ಮೆಯವನು ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು ಸೂಜು ಮಲ್ಲಿಗೆ ಬಲ್ಲಿ ಚೆಂಡು ತಮ್ಮೆಯವನು ಮಾದಪ್ಪನ್ ಪಾದದ ಮ್ಯಾಲೆ ಮರುಗಮ್ಮಲ್ಲೇ ಜವನ ಚೆಲ್ಲೋಣ ಚೆಲ್ಲೋಣ